ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 7:20:10. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ 9 ನಂಬರಿನ ಗಮ್ಮತ್ತು. ಈ ಅಂಕೆ ಬಹುಶಃ ಎಲ್ಲರಿಗೂ ಗೊತ್ತೇ ಇರುತ್ತೆ. ಕೆಲವರಿಗೆ ಲಕ್ಕಿ ನಂಬರ್ ಆಗಿದ್ದರೆ ಕೆಲವರಿಗಂತೂ ಓಕೆ. ಹೇಗೆಲ್ಲ ಆಟ ಆಡುತ್ತೆ ಈ 9 ನಂಬರ್ ನೋಡೇ ಬಿಡೋಣ. ಹಾಗೆ ನಮ್ಮ ಚಿತ್ರರಂಗದಲ್ಲೂ ಸಹ 9 ನಂಬರಿನ ಗೀತೆಗಳು ಸಾಕಷ್ಟಿವೆ. ಆದರೆ ಸದ್ಯಕ್ಕೆ ಮೊದಲನೆಯ ಗೀತೆಯಾಗಿ ರೀತಿ ನೀತಿ ತೋರಿಸಿಕೊಡುವಂತಹ ಈ 9 ಗೀತೆ ಹೇಗಿದೆ ಅಂತ ಗೊತ್ತಿದೆಯೇ? ಶಿವನು ನಡೆಸುವಂತಹ ಆಟದಲ್ಲಿ ನಾವೆಲ್ಲ ಗೊಂಬೆಗಳೇ ಅಲ್ವಾ? ಸೊ ಒಂದ್ಸರಿ ಗೆಲ್ತೀವಿ, ಗೆದ್ಮೇಲೆ ಬೀಗ್ತೀವಿ. ಆದರೆ ಬೀಗಿದ್ರೆ ತುಂಬಾ ಬೀಗ್ಬೇಡ್ರಿ ಕಣ್ರಿ, ಯಾಕಂದ್ರೆ ಈ 9 ಏನ್ ಮಾಡುತ್ತೆ ಗೊತ್ತಾ? ಅಬ್ಬಬ್ಬಾ, ಈ 9 ಏನೆಲ್ಲ ಮಾಡುತ್ತೆ ಅಂತ ಹೇಳಿದರೆ, ನಾವೇನಾದರೂ ಬೀಗಿ ಬಿದ್ವಿ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಹಳ್ಳಕ್ಕೆ ಬೀಳ್ತೀವಿ ಕಣ್ರಿ. ಹಾ, ಇದನ್ನು ನಾನು ಹೇಳ್ತಿಲ್ಲ ಕಣ್ರಿ, ನಮ್ಮ ಅಣ್ಣವರೇ ಹೇಳ್ತಾ ಇದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಕಲ್ಯಾಣ ಮಂಟಪ ಚಿತ್ರದಿಂದ ಒಂದು ಸಮುದ್ರ ಭರಿತವಾದಂತಹ ಮಾಧುರ್ಯ ಭರಿತವಾದಂತಹ ಗೀತೆಯನ್ನು ಈಗ ಕೇಳೋಣ. ಅಯ್ಯೋ ಅಯ್ಯೋ ಮಂಕೆ, ಸ್ವಲ್ಪನಾದ್ರೂ ಇಲ್ವಾ ಶಂಕೆ? 9 ಎಂಕಿ ಮುಟ್ಬೇಡುವ ಬೆಂಕಿ. ಒಂಬತ್ತು ತೋಳ ಹಳ್ಳಕ್ಕೆ ಬಿತ್ತು, ಒಂಬತ್ತು ಒಂಬತ್ತು ಒಂಬತ್ತು ತೋಳ ಹಳ್ಳಕ್ಕೆ ಬಿತ್ತು. ಮುಂದೆ ಇದೆ ಆಪತ್ತು ಮಾಡಿದರೆ ಮಸಲತ್ತು, ಮುಂದೆ ಇದೆ ಆಪತ್ತು ಮಾಡಿದರೆ ಮಸಲತ್ತು. ಓಡಬೇಕು ಎದ್ದು ಬಿದ್ದು ಕಣ್ಣ ಮುಚ್ಚಾಳೆ ಗಮ್ಮತ್ತು ತೋಳ ಹಳ್ಳಕ್ಕೆ ಬಿತ್ತು. ಓಡಬೇಕು ಎದ್ದು ಬಿದ್ದು ಕಣ್ಣ ಮುಚ್ಚಾಳೆ ಗಮ್ಮತ್ತು ತೋಳ ಹಳ್ಳಕ್ಕೆ ಬಿತ್ತು. ಒಂಬತ್ತು ಒಂಬತ್ತು ಒಂಬತ್ತು ತೋಳ ಹಳ್ಳಕ್ಕೆ ಬಿತ್ತು, ಒಂಬತ್ತು ಒಂಬತ್ತು ಒಂಬತ್ತು ತೋಳ ಹಳ್ಳಕ್ಕೆ ಬಿತ್ತು. ಶಶಿಗಿಂತ ಇನ್ನು ಮೇಲೆ ನೀಲಾಕಾಶ ಸುಳ್ಳಲ್ಲ. ನೀತಿ ಹೀಗಿದೆ, ನೀತಿ ಹೀಗಿದೆ, ಏಕೆ ಓಡುವೆ ಕಣ್ಣು ಕಾಣದೆ? ಒಂಬತ್ತು ಒಂಬತ್ತು ಒಂಬತ್ತು ತೋಳ ಹಳ್ಳಕ್ಕೆ ಬಿತ್ತು, ಒಂಬತ್ತು ಒಂಬತ್ತು ಒಂಬತ್ತು ತೋಳ ಹಳ್ಳಕ್ಕೆ ಬಿತ್ತು. ಒಂಬತ್ತು ಒಂಬತ್ತು ತೋಳ ಹಳ್ಳಕ್ಕೆ ಬಿತ್ತು, ಒಂಬತ್ತು ಒಂಬತ್ತು ಒಂಬತ್ತು ತೋಳ ಹಳ್ಳಕ್ಕೆ ಬಿತ್ತು. ಮುಂದೆ ಇದೆ ಆಪತ್ತು ಮಾಡಿದರೆ ಮಸಲತ್ತು, ಮುಂದೆ ಇದೆ ಆಪತ್ತು ಮಾಡಿದರೆ ಮಸಲತ್ತು, ಓಡಬೇಕು ಎದ್ದು ಬಿದ್ದು ಕಣ್ಣ ಮುಚ್ಚಾಲ ಗಮ್ಮತ್ತು ತೋಳ ಹಳ್ಳಕ್ಕೆ ಬಿತ್ತು, ಓಡಬೇಕು ಎದ್ದು ಬಿದ್ದು ಕಣ್ಣ ಮುಚ್ಚಾಲ ಗಮ್ಮತ್ತು ತೋಳ ಹಳ್ಳಕ್ಕೆ ಬಿತ್ತು. ಒಂಬತ್ತು ಒಂಬತ್ತು ಒಂಬತ್ತು ತೋಳ ಹಳ್ಳಕ್ಕೆ ಬಿತ್ತು, ಒಂಬತ್ತು ಒಂಬತ್ತು ಒಂಬತ್ತು ತೋಳ ಹಳ್ಳಕ್ಕೆ ಬಿತ್ತು. ಹೌದಾ? ಖಂಡಿತನಾ ಒಂಬತ್ತು ತೋಳ ಹಳ್ಳಕ್ಕೆ ಬಿತ್ತ? ಸರಿ, ಹಾಗಾದ್ರೆ ಇಂದಿನ ರಾತ್ರಿ 10 ಗಂಟೆಗೆ ಏನೆಲ್ಲ ಇದೆ ಗೊತ್ತಿದೆಯಾ? ದೇವರು ವರವನು ಕೊಟ್ರೆ. ಹೌದು ಕಣ್ರಿ, ನಮ್ಮೆಲ್ಲರ ಕೈ ಹಿಡಿಯುವಂತಹ ದೇವರು, ಪ್ರತಿ ಹೆಜ್ಜೆ ಹೆಜ್ಜೆಗೂ ನಮ್ಮ ಜೊತೆಯಲ್ಲಿರುವಂತಹ ದೇವರು, ವರವ ಕೊಡುವ ದೇವರು. ಎಲ್ಲಿದ್ದಾನೆ, ಇಲ್ಲಿದ್ದಾನಾ, ಅಲ್ಲಿದ್ದಾನಾ? ಓ ಮೈ ಗಾಡ್! ದೇವರ ಕುರಿತಾದಂತಹ ಸುಮಧುರಭರಿತವಾದಂತಹ ಗೀತೆಗಳನ್ನ ಕೇಳುವಿರಿ. ಮಾತು ಮಾಧುರ್ಯ ಕಾರ್ಯಕ್ರಮದ ಇಂದಿನ ಚಿತ್ರಗೀತೆಗಳ ಕಾರ್ಯಕ್ರಮ ಈ ರಾತ್ರಿ 10 ಗಂಟೆಗೆ. ದೇವರು ವರವನು ಕೊಟ್ರೆ. ಆತ್ಮೀಯರೇ, ನಿಮ್ಮ ಬಾನುಲಿಯಲ್ಲಿ ಕೊಂಚ ಮೋಜು ಕೊಂಚ ಮಸ್ತಿಯೊಂದಿಗೆ ಬುದ್ಧಿಗೆ ಚುರುಕು ಮುಟ್ಟಿಸುವ ನವನವೀನ ಆಟ ಆಟ ಹುಡುಗಾಟ ಪ್ರತಿ ತಿಂಗಳ 2ನೇ ಶುಕ್ರವಾರದಂದು ಸಂಜೆ 5 ಗಂಟೆಗೆ ನೇರ ಪ್ರಸಾರದಲ್ಲಿ ನಿಮ್ಮ ನೆಚ್ಚಿನ ಹೊಸಪೇಟೆ FM ಕೇಂದ್ರದಿಂದ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು 2211100 ಅಥವಾ 2000093, STD ಕ್ರಮಾಂಕ 08394. ತಪ್ಪದೆ ಕೇಳಿ ಭಾಗವಹಿಸಿ. ನೇರ ಫೋನ್ ಇನ್ ಆಟ ಹುಡುಕಾಟ. ಅಬ್ಬಬ್ಬಬ್ಬಬ್ಬ, 9ರ ಗಮ್ಮತ್ತು ಎಲ್ಲರಿಗೂ ಗೊತ್ತಾಯಿತು ಅಂತ ಅನ್ಕೊಂತೀನಿ. 6+3 9, 5+4 9. ಅಬ್ಬಬ್ಬ, ಏನ್ರಿ ಇದು ಹೀಗೆಲ್ಲ ಹೇಳ್ತಿದ್ದೀರಾ ಅಂತ ಹೇಳ್ತಿದ್ದೀರಾ? ಹೌದು, ಈ ತಾರೀಕು ಏನು? ಸೆಪ್ಟೆಂಬರ್. ಹೌದು ತಾನೆ? ಸೊ 12 ತಿಂಗಳಲ್ಲಿ 9ನೇ ತಿಂಗಳು ತುಂಬ ವಿಶೇಷತೆ ಇದೆ ರೀ. ವಿಶೇಷತೆಯಲ್ಲೂ ವಿಶೇಷತೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಹೇಗೆ ಅಂತ ಹೇಳ್ತೀರಾ? ಜೀವನದ ಪಾಠ ಕಲಿಸುತ್ತೆ ಈ 9ರ ಗಮ್ಮತ್ತು. ಈಗ ನೋಡ್ರಿ, ಸದ್ಯಕ್ಕೆ 2+7, ಇವತ್ತಿನ ದಿನಾಂಕ ಏನು? 27. 2+7 ಏನಾಗುತ್ತೆ? 9. ಮತ್ತೇನು, ಜೀವನದ ಗಮ್ಮತ್ತು ಸಿಕ್ತಲ್ಲ. ಸೊ ಹೀಗೆ ಮುಗುಳು ನಗ್ತಾ ಇರ್ರಿ, ಖುಷಿಯಾಗಿರ್ರಿ ಅಂತ ಹೇಳ್ತಾ ಮುಗುಳು ನಗೆ ಚಿತ್ರದಿಂದ ಹೊಡೆಯೊಂಬ ಚಿತ್ರದ ಗೀತೆ. ಯೌವನ ಒಂದು ಟಾಂಗ ಗಾಡಿ ಕುದುರೆ ಕಣ್ಣು ಕಾಣ್ಲಿ ಬಿಡ್ಲಿ ಹೊಡಿಯೊಂಬತ್ ಹೊಡಿಯೊಂಬತ್. ಮಂಗನಿಂದ ಮಾನವನಾದ ಮಂಗನ ಬಾಲ ಚೆನ್ನಾಗಿರ್ಲಿ ಹೊಡಿಯೊಂಬತ್ ಹೊಡಿಯೊಂಬತ್. ಎಟ್ಟು ಕುಂತಾಗ ಕತ್ತೇನು ವೇದಾಂತಿ, ಏ ಬುಧ್ವಂತ ನೀನು ಈ ಮಾತಿಗೇನಂತಿ, ಫೇಲಾದವನೇ ಪಾಸಾಗೋದು ಹೊಡಿಯೊಂಬ, ಇದನ್ನ ತಿಳ್ಕೊಂಡವನೇ ಮೇಷ್ಟ್ರಾಗೋದು ಹೊಡಿಯೊಂಬ ಹೊಡಿಯೊಂಬ ಹೊಡಿಯೊಂಬ ಸರಿಗಮವೆಗೆ ಸರಿ ರಾತ್ರಿಲೇ ಉಕ್ಕಿ ಬರೋದು, ಸುರ್ಕೊಂಡಾಗ್ಲೇ ಹೃದಯಕ್ಕೆ ಆಕೆ ಸುಖ ಬರೋದು. ಈ ರಸ್ತೆಗೆ ನಾವು ಬರೋದು ಮೊದಲೇ ಗೊತ್ತಿರ್ಬೋದು, ಇಲ್ಯಾವುದೋ ಊರ್ ಆಸ್ಪತ್ರೆಯಲ್ಲಿ ನಮ್ಮಪ್ಪ ಹುಟ್ಟಿರ್ಬೋದು. ಇಷ್ಟು ದೊಡ್ಡ ಬ್ರಹ್ಮಾಂಡ ಬೇಕಾ ನಮಗೆ ಹೇಳಿ ಚೂರು ಎಲ್ಲ ತಿಳ್ಕೊಂಡೋರು ಇಷ್ಟ.